ಮೂವತ್ತನೇ ಪದ್ಯದಲ್ಲಿ ಮರುದೇವತೆಗಳ ಅವತಾರಗಳನ್ನು ತಿಳಿಸ್ತಾರೆ. ಪ್ರತಿಭಾತನು ಚೇಕಿತನು ವಿಪೃತಿ ಎನಿಸುವನು ಸೌಮ್ಯ ಮಾರುತ ವಿತತ ಸರ್ವೋತ್ತುಂಗ ಗಜನಾಮಕರು ಪ್ರಾಣಾಂಶ ದ್ವಿತೀಯ ಅಪಾನ ಗವಾಕ್ಷ ಗವಯನು ತೃತೀಯ ವ್ಯಾನ ಉದಾನ ವೃಷಭವರ್ತುಳ ಸರ್ವತ್ರಾತ ಗಂಧ ಸುಮಾದನರು ಸಮಾನ. ಪ್ರತಿಭ ಅನ್ನವಾತ ಮರುತು ಚೇಕಿತ ನಾನು ಯಾದವನಾಗಿ ಹುಟ್ಟುತ್ತಾನೆ. ಸೌಮ್ಯ ನಾಮಕ ಮರುತು ವಿಪೃತು ಅಂತ ಯಾದವನಾಗಿ ಜನಿಸ್ತಾನೆ. ಪ್ರಸಿದ್ಧರಾಗಿರ್ತಕ್ಕಂಥ ಸರ್ವೋತ್ತುಂಗ ಮತ್ತು ಗಜ ಅನ್ನೋ ಇಬ್ಬರು ಕಪಿಗಳು ಅಹಂಕಾರಿಕ ಪ್ರಾಣದ ಅಂಶಗಳು. ಎರಡನೆಯ ಅಪಾನ ಗವಾಕ್ಷ ಅನ್ನೋ ಕಪಿಯಾಗಿ, ಮೂರನೆಯ ವ್ಯಾನ ಗವಯ ಅನ್ನೋ ಕಪಿಯಾಗಿ, ಉದಾನನು ವೃಷಪರ್ವ ಅನ್ನೋ ಕಪಿಯಾಗಿ, ಸಮಾನ ಅನ್ನೋನು ಅತುಳ ಅಸದೃಶ ಮಹಿಮನಾಗಿರ್ತಕ್ಕಂಥ ಶರ್ವತ್ರಾತ ಭೀಮಪುತ್ರ ಮತ್ತು ಗಂಧಮಾದನ ಅನ್ನೋ ಕಪಿ. ಈ ಸರ್ವೋತ್ತುಂಗ ಭೀಮನಿಂದ ಬಲರಾಮನ ತಂಗಿ ದೇವಿಯಲ್ಲಿ ಹುಟ್ಟಿದವನು. ಅವನನ್ನು ರಾತ್ರಿ ಅಶ್ವತ್ಥಾಮ ಶಿಬಿರದಲ್ಲಿ ಸಂಹಾರ ಮಾಡ್ತಾನೆ. ಶರ್ವತ್ರಾತ ಭೀಮ ಮತ್ತು ಕಾಳಿಯರ ಪುತ್ರ ಕೈಲಾಸಕ್ಕೆ ಹೋಗಿ ಅಲ್ಲೇ ಇರ್ತಾನೆ. ವಿಪೃತು ಅಂದರೆ ಗ್ರಾಮ ರಕ್ಷಕನಾಗಿದ್ದ ಅರ್ಜುನ ಸುಭದ್ರೆಯನ್ನು ಅಪಹಾರ ಮಾಡಿದಾಗ ವಿಪೃತು ಅರ್ಜುನನ ಜೊತೆಗೆ ಯುದ್ಧದಲ್ಲಿ ಹೋರಾಡಿ ಸೋತ. ಹೀಗೆ ಪ್ರತಿಭಾನ ಮರು ಚೇಕಿತ ಅನ್ನೋ ಹೆಸರಿನಿಂದ ಯಾದವನಾಗಿ ಶ್ರೀಕೃಷ್ಣನ ಸೇವಾರ್ಥಿಯಾಗಿ ದ್ವಾಪರದಲ್ಲಿ ಅವತಾರ ಮಾಡ್ತಾನೆ. ಸೌಮ್ಯ ಅನ್ನೋ ಹೆಸರಿನ ಮರುತ್ ವಿಪೃತು ಅನ್ನೋ ಹೆಸರಿನಿಂದ ಯಾದವನಾಗಿ ಅವತಾರ ಮಾಡ್ತಾನೆ. ಆ ವಿಪೃತ್ವೇ ಗ್ರಾಮರಕ್ಷಕ ಅಂತ ಹೇಳಿದ್ವಿ. ಅರ್ಜುನ ಸುಭದ್ರೆಯನ್ನು ಅಪಹಾರ ಮಾಡಿದಾಗ ಅರ್ಜುನನ ಎದುರಿಸಿ ಅಲ್ಲಿ ಸೋತ. ಪ್ರಾಣನಾಮಕ ವಾಯುವಿನ ಅವತಾರಗಳು ಮೂರು, ಒಂದು ವಿತತ ಅನ್ನೋ ಕಪಿ, ಇನ್ನೊಂದು ಸರ್ವೋತ್ತುಂಗ ಅಥವಾ ಶರ್ವೋತ್ತುಂಗ, ಮೂರನೇದು ಗಜ ಅನ್ನೋ ವಾನರ ಶ್ರೇಷ್ಠ. ಹೀಗೆ ಮೂರು ಕಪಿ ಅವತಾರ. ಶ್ರೀರಾಮಚಂದ್ರನ ಸೇವಾರ್ಥವಾಗಿ ತ್ರೇತಾಯುಗದಲ್ಲಿ ಪ್ರಾಣ ಅನ್ನೋ ವಾಯು ಅಥವಾ ಮರುತು ಮೂರು ವಾನರ ರೂಪದಿಂದ ಅವತಾರವನ್ನು ಮಾಡ್ತಾನೆ. ಅಪಾನ ನಾಮಕ ವಾಯು ಗವಾಕ್ಷ ಅನ್ನೋ ಹೆಸರಿನಿಂದ ವಾನರನಾಗಿ ಅವತಾರ ಮಾಡ್ತಾನೆ. ಗವಾಕ್ಷನು ಕಪಿ ಸೇನಾ ನಾಯಕರಲ್ಲಿ ಅವನು ಒಬ್ಬ, ಕುಂಭಕರ್ಣನ ಜೊತೆಗೆ ಯುದ್ಧ ಮಾಡಿದವ. ವ್ಯಾನನಾಮಕ ವಾಯು ಗವಯ ಅನ್ನೋ ಹೆಸರಿನಿಂದ ಕಪಿಯಾಗಿ ಅವತಾರ ಮಾಡಿ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಿದ್ರು. ಇವನೂ ಸುಗ್ರೀವನ ಸೇನಾಧಿಪತಿಗಳಲ್ಲಿ ಒಬ್ಬ. ಉದಾನನಾಮಕ ವಾಯು ವೃಷಪರ್ವ ಅನ್ನೋ ಹೆಸರಿನಿಂದ ಅವತಾರ ಮಾಡ್ತಾನೆ. ಸಮಾನನಾಮಕ ವಾಯು ಶರ್ವತ್ರಾತ ಅನ್ನೋ ಹೆಸರಿನಿಂದ ಅವತಾರವನ್ನು ಮಾಡ್ತಾನೆ. ಗಂಧಮಾದನ ಆ ವಾನರನು ಕೂಡ ಸಮಾನ ವಾಯುವಿನ ಅವತಾರ. ಗಂಧಮಾದನನು ಸುಗ್ರೀವ ಕಪಿಸೇನಾ ನಾಯಕರಲ್ಲಿ ಒಬ್ಬ, ಕುಂಭಕರ್ಣನ ಜೊತೆಗೆ ಹೋರಾಡಿ ಸೋತಂತಹ ಮಹಾವೀರ. ಹೀಗೆ ಪ್ರತಿಭ ಚೇಕಿತನಾಗಿ, ಸೌಮ್ಯ ವಿಪೃತು ಅನ್ನೋ ಯಾದವನಾಗಿ, ಪ್ರಾಣನಿಗೆ ಮೂರು ವಿತತ ಶರ್ವೋತ್ತುಂಗ ಗಜ, ಅಪಾನ ಗವಾಕ್ಷನಾಗಿ, ವ್ಯಾನ ಗವಯನಾಗಿ, ಉದಾನ ವೃಷಪರ್ವನಾಗಿ, ಸಮಾನನಿಗೆ ಎರಡು ಶರ್ವತ್ರಾತ ಮತ್ತು ಗಂಧಮಾದನ ಅಂತ ಎರಡು. ಹೀಗೆ ಇವರ ಅವತಾರವನ್ನು ಇಲ್ಲಿ ತಿಳಿಸ್ತಾರೆ.